ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಸಚಿವ ಆರ್ ಅಶೋಕ. ರಾಜ್ಯದಲ್ಲಿ ಅಕಾಲಿಕ ಮಳೆಯಿಂದ ಶೇಕಡ 75ರಷ್ಟು ಬೆಳೆ ಹಾನಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಜರುಗಿದ ಕೃಷಿ ಕ್ಷೇತ್ರೋತ್ಸವದ ವರದಿಯನ್ನು ಕೇಳೋಣ. ನವೆಂಬರ್ 30ರಂದು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ, ವಿಸ್ತರಣಾ ಘಟಕ ಮಡಿಕೇರಿ, ಕೃಷಿ ತೋಟಗಾರಿಕೆ ಅರಣ್ಯ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆಗಳು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿರಾಜಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಭತ್ತದ ಬೆಳೆಯ ಕ್ಷೇತ್ರೋತ್ಸವ 2021 ಕಾರ್ಯಕ್ರಮ ನಡೆಯಿತು. ಆ ದಿನ ಆರಂಭದಲ್ಲಿ ಭತ್ತದ ತಾಕುಗಳ ಉದ್ಘಾಟನೆಯನ್ನ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇದರ ಸಂಶೋಧನಾ ನಿರ್ದೇಶಕರಾದ ಮೃತ್ಯುಂಜಯ ಸಿ ವಾಲಿ, ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶಕರಾದ ಹೇಮ್ಲಾ ನಾಯಕ್, ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾ ಸಿಜಿ ಕುಶಾಲಪ್ಪ, ಮಡಿಕೇರಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದ ಡಾ ಆರ್ ಎನ್ ಕೆಂಚಾರೆಡ್ಡಿ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಅಧೀಕ್ಷಕರಾದ ಡಾ ಜಿಎನ್ ಹೊಸಗೌಡರು, ಮೂಡಿಗೆರೆ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಎಂ ಶಿವಪ್ರಸಾದ್, ಅರಣ್ಯ ಮಹಾವಿದ್ಯಾಲಯದ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮತ್ತು ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ರೈತರು ಭಾಗವಹಿಸಿದ್ದರು. ಭತ್ತದ ತಾಕುಗಳ ವೀಕ್ಷಣೆಯ ನಂತರ ಸಭಾಂಗಣದ ಆವರಣದಲ್ಲಿ ಹಾಕಲಾಗಿದ್ದ ವಿವಿಧ ಇಲಾಖೆಗಳ ಮತ್ತು ಸಂಸ್ಥೆಗಳ ಸ್ಟಾಲ್ಗಳನ್ನು ಅತಿಥಿಗಳು ಉದ್ಘಾಟಿಸಿದರು. ನಂತರ ಡ್ರೋನ್ ಮೂಲಕ ಬೆಳೆಗಳಿಗೆ ರಾಸಾಯನಿಕ ಸಿಂಪಡಿಸುವ ಕುರಿತು ಪ್ರತ್ಯಕ್ಷತೆಯನ್ನು ನೀಡಲಾಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹೇಮ್ಲಾ ನಾಯಕ್, ಡೀನ್ ಡಾ ಸಿಜಿ ಕುಶಾಲಪ್ಪ, ಕೊಡಗು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಶೇಖ್, ಡಾ ಕೆಂಚಾರೆಡ್ಡಿ, ಡಾ ಜಿಎನ್ ಹೊಸಗೌಡರು, ಡಾ ಶಿವಪ್ರಸಾದ್, ವಿಷಯ ತಜ್ಞರಾದ ಡಾ ರಾಮಕೃಷ್ಣ ಹೆಗಡೆ, ಡಾ ವೀರೇಂದ್ರ ಕುಮಾರ್, ಡಾ ಮುರಳಿ ಮತ್ತಿತರರು ಉಪಸ್ಥಿತರಿದ್ದರು. ರೈತಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನೆರೆದಿದ್ದ ಸಭಿಕರನ್ನು ಡಾ ಜೆಎನ್ ದೇವಗಿರಿ ಸ್ವಾಗತಿಸಿದರು. ಶಿವಪ್ರಸಾದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕ್ಷೇತ್ರೋತ್ಸವದ ಪ್ರಾಮುಖ್ಯತೆ ಮತ್ತು ಇಲ್ಲಿ ಸಿಗುವ ಸೌಲಭ್ಯಗಳ ಕುರಿತು ವಿವರಿಸಿದರು. ಕ್ಷೇತ್ರೋತ್ಸವ ಕಾರ್ಯಕ್ರಮ ಯಾಕೆ ನಾವು ಆಚರಿಸಬೇಕಂತ ಹೇಳ್ತೀನಿ. ಮುಖ್ಯವಾಗಿ ನಮ್ಮಲ್ಲಿ ಈ ಪೊನ್ನಂಪೇಟೆ ಅನ್ನುವ ಒಂದು ಸಂಶೋಧನಾ ಕೇಂದ್ರ 1951ರಲ್ಲೇ ಜನ್ಮ ತಾಳಿತು. ಆನಂತರ 1965ರಲ್ಲಿ ಅದು US ಬ್ಯಾಂಗ್ಳೂರ್ ಅಂಡರ್ ಕೆಲಸ ಮಾಡಿ ಈಗ 2013ರ ನಂತರ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ಅಂಡರ್ ಕೆಲಸ ಮಾಡ್ತಾ ಇದೆ. ಇಷ್ಟು ಒಂದು ದೀರ್ಘ ಅವಧಿಯಲ್ಲಿ ನಾವು ಸಾಕಷ್ಟು ತಂತ್ರಜ್ಞಾನಗಳನ್ನು ಹೊರತಂದಿದ್ದೇವೆ. ಆದರೆ ಅದು ಏನು, ಈ ತಂತ್ರಜ್ಞಾನಗಳು ಬಂದಿದ್ದಾವೆ ಅದು ರೈತರ ಮಟ್ಟಿಗೆ ತಲುಪಬೇಕು. ಇದು ಒಂದು ವಿಸ್ತರಣಾ ಚಟುವಟಿಕೆ. ಇದರಲ್ಲಿ ಸಾಕಷ್ಟು ಈ 1-1.5 ವರ್ಷ ಈ ಕೋವಿಡ್ ಪೀರಿಯಡಲ್ಲಿ ಏನು ರೈತರ ನಾವು ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗ್ತಿಲ್ಲ. ಓನ್ಲಿ ಆನ್ಲೈನ್ ಮೂಲಕ ಅಥವಾ ಫೋನ್ ಮೂಲಕ ಮಾಡ್ತಾ ಇದ್ದೀವಿ. ಈಗ ಆಫ್ಲೈನ್ ಮೂಲಕ ಸ್ವತಃ ಒಂದಕ್ಕೊಂದು ಇಂಟ್ರಾಕ್ಷನ್ ಮಾಡಿಕೊಂಡು ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ರೈತರಿಗೆ ಇದರಿಂದ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಕ್ಷೇತ್ರೋತ್ಸವವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಇನ್ನು ಮುಖ್ಯವಾಗಿ ಏನು ಹೇಳಬೇಕಂದ್ರೆ, ಈ ಸಂಶೋಧನಾ ಕೇಂದ್ರದಲ್ಲಿ ಇನ್ನು ಕೆಲವೊಂದು ಸಂಶೋಧನಾತ್ಮಕ ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆಯೂ ನಾವು ಗಮನ ಹರಿಸ್ತಾ ಇದ್ದೀವಿ. ಮುಖ್ಯವಾಗಿ ನಿಮಗೆಲ್ಲ ತಿಳಿದ ಹಾಗೆ ಇದು ಬೆಂಕಿ ನಿರೋಧಕ ತಳಿಯನ್ನು ಅಭಿವೃದ್ಧಿಪಡಿಸುವಂತಹ ವರ್ಲ್ಡ್ ಸೆಂಟರ್, ಇದು ವಿಶ್ವದಲ್ಲೇ ಮಾನ್ಯತೆ ಪಡೆದಂತಹ ಸೆಂಟರ್. ಇಲ್ಲಿ ಏನು ಅಥವಾ ಭಾರತದಲ್ಲಿ ಅತಿ ಮುಖ್ಯ, ಇಲ್ಲಿ ಬೆಂಕಿ ನಿರೋಧಕ ತಳಿ ಅಂತ ಪಾಸ್ ಆದ್ರೆ ಮಾತ್ರ ರಿಲೀಸ್ ಮಾಡಬಹುದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ. ಅಂತ ಒಂದು ಪ್ರಾಮುಖ್ಯತೆ ಒಂದು ನಮ್ಮ ಕ್ಷೇತ್ರದಲ್ಲೇ ನಮ್ಗೆ ಗೊತ್ತಿರೋದಿಲ್ಲ, ಅಂತ ಒಂದು ಪ್ರಾಮುಖ್ಯತೆ ಹೊಡೆದಂತ ಈ ಸೆಂಟರ್ ಆಗಿದೆ ಇದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಕೆಂಪು ಭತ್ತದ, ಅದಕ್ಕೆ ನಾವೆಲ್ಲ ಈಗ ಗೊತ್ತಿದೆ ಕೆಂಪು ಅಕ್ಕಿ ಬಗ್ಗೆ ನಾವು ಒಲವನ್ನು ತೋರಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ಇದು ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಅದೇ ರೀತಿ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಉಪಯೋಗ ಇದೆ. ಆ ಕೆಂಪು ಅಕ್ಕಿಯನ್ನು ಅಭಿವೃದ್ಧಿಪಡಿಸುವಂತ ಒಂದು ಸಂಶೋಧನೆಯನ್ನು ಈ ಕೇಂದ್ರದಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವೆಲ್ಲ ತಿಳಿದ ಹಾಗೆ ಈ ವರ್ಷ ನಾವು ನೋಡ್ತಾ ಇದ್ದೀವಿ ಮಳೆ ವಿಸ್ತರಣೆ ಆಗ್ತಾ ಇದೆ. ಇಂಥ ಲಾಂಗ್ ಡ್ಯೂರೇಷನ್ ದೀರ್ಘಾವಧಿ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಇಲ್ಲಿ ಇಲ್ಲಿಯ ವಲಯಕ್ಕೆ ಜೋನ್ 9 ವಲಯಕ್ಕೆ ಕೊಡಬೇಕಂತ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಹುಲ್ಲನ್ನು ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಹೈನುಗಾರಿಕೆ ಹುಲ್ಲು ಬೇಕಾಗ್ತದೆ, ಸಾಕಷ್ಟು ಅಕ್ಕಿ ಮತ್ತು ಹುಲ್ಲು ಎರಡೂ ಕೊಡುವಂತಹ ಒಂದು ಭತ್ತ ತಳಿಗಳ ಸಂಶೋಧನೆ. ಅದೇ ರೀತಿ ಊಟಕ್ಕೆ ಮುಖ್ಯವಾಗಿ ಫೈನ್ ರೈಸ್ ವೆರೈಟಿ ಬಹಳ ಉಪಯುಕ್ತ ಆಗ್ತದೆ, ಅದರ ಬಗ್ಗೆಯೂ ಸಂಶೋಧನೆಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಅದೇ ರೀತಿ ಸುಗಂಧ ದ್ರವ್ಯಯುಕ್ತ ಕೆಲವೊಂದು ಭತ್ತ ತಳಿಗಳಿದ್ದಾವೆ, ಬಸ್ಮತಿ ಟೈಪ್ ರೈಸು, ಅದರ ಬಗ್ಗೆನೂ ಸ್ವಲ್ಪ ಮಟ್ಟಿನ ಒಂದು ಸಂಶೋಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವೆಲ್ಲ ನೋಡಿದ್ದೀರಿ ಈಗೇನು ಪೈರು ಕಟಾವಿಗೆ ಬರುವ ಸ್ಥಿತಿಯಲ್ಲಿದೆ, ಅಂಥ ಟೈಮಲ್ಲಿ ಎಲ್ಲ ಬೀಳ್ತಾ ಇದೆ, ಅಂದರೆ ಲಾಡ್ಜಿಂಗ್ ರೆಸಿಸ್ಟೆನ್ಸ್ ಇಲ್ಲ, ಅಂದರೆ ಕೊನೆಗೆ ತನಕ ಅದು ನೇರವಾಗಿ ನಿಂತ್ಕೊಂಡು ನಮಗೆ ಕಟಾವಿಗೆ ಅನುಕೂಲ ಆಗ್ತಾ ಇಲ್ಲ. ಅದರ ಸಲುವಾಗಿ ಕೆಲವೊಂದು ತಳಿಗಳನ್ನು ಅಭಿವೃದ್ಧಿಪಡಿಸಿ ಕೊನೆ ತನಕನು ಹಾರ್ವೆಸ್ಟೇ ತನಕನು ಅದು ಕೆಳಗಡೆ ಬೀಳದಂತಹ ಒಂದು ತಳಿಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯನೂ ನಡೀತಾ ಇದೆ. ಅದೇ ರೀತಿ ಈ ಭಾಗಕ್ಕೆ ಹೈಬ್ರಿಡ್ ಭತ್ತವನ್ನು ಸ್ವಲ್ಪ ಪರಿಚಯ ಮಾಡಿಸಬೇಕು, ಆ ಬೆಳೆ ಆಸಕ್ತಿಯನ್ನು ತೋರಿಸಿದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಅಭಿವೃದ್ಧಿಪಡಿಸಬೇಕಂತ ಒಂದು ಗುರಿಯನ್ನು ಹಾಕೊಂಡಿದ್ದೀವಿ. ಇಂಥ ಮುಖ್ಯವಾಗಿ ನಾವು ಕೆಲವು ಗುರಿಗಳನ್ನು ಹಾಕೊಂಡು ನಾವಿಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಭಾಗದಲ್ಲಿ ನೋಡಬಹುದು 90% ಎಕ್ಸ್ಪೆರಿಮೆಂಟ್ ಸಂಶೋಧನೆಗಳೇ ಕಾಣ್ತಾ ಇದ್ದೀವಿ. ನಾವು ಹೋದ್ರೆ ಸಂಶೋಧನೆಗಳು ಅಷ್ಟು ಮಟ್ಟಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪೊನ್ನಂಪೇಟೆ ಕಾಲೇಜ್ ಇದೆ, ಅಲ್ಲಿ ನುರಿತ ಅಧ್ಯಾಪಕರಿದ್ದಾರೆ, ಸಹ ಪ್ರಾಧ್ಯಾಪಕರಿದ್ದಾರೆ, ಫಾರೆಸ್ಟ್ರಿ ವಿಷಯದಲ್ಲಿ ಅರಣ್ಯ ವಿಷಯದಲ್ಲಿ ನುರಿತವರಿದ್ದಾರೆ, ಅವರು ನಿಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ರೈತರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಎಲ್ಲರನ್ನು ಒಂದು ವೇದಿಕೆಯಲ್ಲಿ ತಂದು ಈ ಕ್ಷೇತ್ರೋತ್ಸವ ಅಂತ ಒಂದು ಮಾಡಿ ತಮ್ಮ ಒಡನಾಟದಲ್ಲಿ ಚರ್ಚೆಗಳನ್ನು ಮಾಡಿ ಈ ರೀತಿ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ನಿಮಗೆ ವಿಷಯವನ್ನು ತಲುಪಿಸುವಂತ ಒಂದು ಪ್ರಯತ್ನವನ್ನ ಈ ಒಂದು ಕ್ಷೇತ್ರೋತ್ಸವದಲ್ಲಿ ಮಾಡುತ್ತೇವೆ ಅಂತ ಹೇಳಿ ನನ್ನ ಒಂದು ಪ್ರಾಸ್ತಾವಿಕ ನುಡಿಗೆ ವಿರಾಮ ಹೇಳ್ತೀನಿ. ಅತಿಥಿಗಳು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಭಾಷಣ ಮಾಡಿದ ಶಬಾನಾ ಶೇಖ್ ಅವರು ಜಿಲ್ಲೆಯಲ್ಲಿ ರೈತರೇ ವಿಜ್ಞಾನಿಗಳಂತೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಿದ್ದಾರೆ, ಇಲ್ಲಿನ ವಾತಾವರಣ ಕೂಡ ಇದಕ್ಕೆ ಪೂರಕವಾಗಿದೆ ಎಂದರು. ಬೇರೆ ಎಲ್ಲಿಯೂ ಇಲ್ಲದ ಉತ್ತಮ ಹವಾಗುಣ ಇಲ್ಲಿದೆ, ರೈತರು ಹೆಚ್ಚು ಹೆಚ್ಚು ಭತ್ತದ ಬೆಳೆಯತ್ತ ಒಲವು ತೋರಬೇಕು, ಎಫ್ಪಿಒ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಮಾರುಕಟ್ಟೆ ಕಂಡುಕೊಳ್ಳಬೇಕೆಂದು ಸಲಹೆ ಮಾಡಿದರು. ಅಲ್ಲದೆ ಇಲಾಖೆ ವತಿಯಿಂದ ರೈತರಿಗಾಗಿ ಹಲವಾರು ಸೌಲಭ್ಯಗಳು ಲಭ್ಯವಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಬೆಳೆ ವಿಮೆ ಯೋಜನೆ ಕೂಡ ಇದ್ದು ಬಹಳಷ್ಟು ರೈತರಿಗೆ ಇದರ ಅರಿವೇ ಇಲ್ಲ, ವಿಮೆ ಮಾಡಿಸಿದ್ದಲ್ಲಿ ಒಳ್ಳೆಯದು ಎಂದರು. ಇವತ್ತು ಈ ಭತ್ತದ ಕ್ಷೇತ್ರೋತ್ಸವಕ್ಕೆ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಈ ಜಿಲ್ಲೆಯಲ್ಲಿ ಇದು ಒಂದು ವಿಶೇಷವಾದ ರಿಸರ್ಚ್ ಸ್ಟೇಷನ್ ಇದೆ, ಇಲ್ಲಿ ಇದರದ್ದು ಮಹತ್ವ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ. ನಾವು ನೋಡಿದಾಗ ಕೆಲವೊಂದು ರೈತರಲ್ಲಿ ಅವರದೇ ಆದ ಒಂದು ರಿಸರ್ಚ್ ಸ್ಟೇಷನ್ ಆಗಿ ಭತ್ತದಲ್ಲಿ ಮಾಡಿದ್ದಾರೆ. ಅದೇ ನೋಡಿದಾಗ ಭತ್ತವನ್ನು ಸುಮಾರಷ್ಟು ಜಿಲ್ಲೆಯಲ್ಲಿ ಮಾಡದ ಬಿಟ್ಟಿದೀವಿ. ಅದು ವಿವಿಧ ಕಾರಣ ಇರಬಹುದು, ಯಾಕಂದ್ರೆ ಭತ್ತ ಲಾಭದಾಯಕ ಅಲ್ಲ ಅಂತ ಬಹಳಷ್ಟು ಜನರಿಗೆ ಅನಿಸುತ್ತೆ. ಹಾಗೆ ಇಲ್ಲಿ ಕಾಫಿನೇ ಮುಖ್ಯವಾದ ಬೆಳೆ ಇರುವುದರಿಂದ ಭತ್ತಕ್ಕೆ ಮನೆಗೆ ಬೇಕಾದಷ್ಟು ಬೆಳೆದುಕೊಂಡು ನಾವು ಕಾಫಿ ಅಥವಾ ಇನ್ನಿತರೆ ಬೆಳೆಗಳನ್ನು ನಾವು ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ. ಆದರೆ ಈಗ ಭತ್ತವನ್ನು ಹೀಗೆ ಬಿಡ್ತಾ ಹೋದಾಗ 10,000 hectare ಅಷ್ಟು ಪ್ರದೇಶ ಜಿಲ್ಲೆಯಲ್ಲಿ ಭತ್ತವನ್ನು ಕೈ ಬಿಡ್ತಾ ಬಂದಿದ್ದೇವೆ ಇಡೀ ಜಿಲ್ಲೆಯಲ್ಲಿ. ಇದು ನೋಡಿದಾಗ ಇದು ಒಂದು ಶಾಕಿಂಗ್ ನ್ಯೂಸ್ ಇರಬಹುದು ಅಥವಾ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಒಂದು ಚಿಂತನೆಯೂ ಇದೆ. ಯಾಕಂದ್ರೆ ಕೊಡಗಿನಲ್ಲಿ ಬೆಳೆಯುವಂತ ಭತ್ತ ಇನ್ನು ಎಲ್ಲೂ ಸಿಗಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲಾದ್ರೂ ನೋಡಿದ್ರೆ. ಯಾಕಂದ್ರೆ ನಾವು ತುಂಬಾ ಪೆಸ್ಟಿಸೈಡ್ಸ್ ಮತ್ತೆ ಬೇರೆ ಬೇರೆ ಫಂಜಿಸೈಡ್ಸ್ ನ ತುಂಬಾ ಯೂಸ್ ಮಾಡ್ತೀವಿ, ಯಾಕಂದ್ರೆ ಕೀಟ ರೋಗದ ಬಾಧೆ ತುಂಬಾ ಇದೆ. ಇಲ್ಲಿ ನ್ಯಾಚುರಲ್ ಆಗಿ ನಮ್ಗೆ ಬೆಳೆಯುವಂತದ್ದು ನಾವು ಇಲ್ಲಿ ಬಹಳ ಕನಿಷ್ಠವಾಗಿ ನಾವು ರಸಗೊಬ್ಬರನೂ ಹಾಕ್ತೇವೆ ಹಾಗೂ ಕೀಟರೋಗದ ಬಾಧೆಯನ್ನು ಅಷ್ಟೊಂದು ಪ್ರಮಾಣದಲ್ಲಿ ಇರದೇ ಇರುವುದರಿಂದ ನೈಸರ್ಗಿಕವಾಗಿ ನಾವು ಇದನ್ನೆಲ್ಲ ಹತೋಟಿ ಮಾಡಿಕೊಂಡು ಇಲ್ಲಿ ರೈತರು ಬೆಳೀತಾ ಇದ್ದಾರೆ. ಇದು ಒಂದು ಪ್ರೀಮಿಯರ್ ಆದ ಭತ್ತ ಅಂತ ಅಥವಾ ಅಕ್ಕಿ ಬೆಳೀತಾ ಇರೋದ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಆದರೆ ನಾವು ಎಲ್ಲಿ ತಪ್ತಾ ಇದ್ದೇವೆ ಅಥವಾ ಎಲ್ಲಿ ನಾವು ತುಂಬಾ ಇನ್ಮೇಲೆ ಸ್ಕೋಪ್ ಇದೆ ಅಂತಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಎಲ್ಲರೂ ರೈತರು ಸ್ವಸಹಾಯ ಗುಂಪುಗಳಾಗ್ಲಿ ಅಥವಾ FPOಗಳಲ್ಲಾಗ್ಲಿ ಹಾಗೆ ಬಂದು ತಾವು ಬೆಳೆದಿರುವ ತಳಿಗಳು, ಯಾಕಂದ್ರೆ ಇಷ್ಟು ವಿವಿಧವಾದ ತಳಿಗಳನ್ನು ಇಲ್ಲಿ ಇದೆ ಅಂದ್ರೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇನೋವೇಟಿವ್ ಫಾರ್ಮರ್ಸ್ ಇರೋದ್ರಿಂದ ತಾವೆಲ್ಲ ಗುಂಪುವಾಗಿ ಬಂದು FPOs ಮುಖಾಂತರ ಮಾರಾಟ ಮಾಡ್ಲಿಕ್ಕೆ ಏನ್ ಸಾಧ್ಯತೆ ಇದೆ, ಮಾರ್ಕೆಟ್ ನೋಡ್ಬಿಟ್ಟು ಬೆಳೆದ್ರೆ ಇದು ತುಂಬಾ ಲಾಭನೂ ಆಗಬಹುದು ಒಂದ್ ಸ್ವಲ್ಪ ಮಟ್ಟಿಗೆ. ಮತ್ತೆ ನಾವು ನಮ್ಮ ಜಮೀನಿನಲ್ಲಿ ಭತ್ತವನ್ನು ಉಳಿಸಬಹುದು ಅಂತ ಹೇಳ್ಬಹುದು. ಭತ್ತದಲ್ಲಿ ತಾವು ನೋಡಿದಿರಿ ಲಾಸ್ಟ್ 2-3 ವರ್ಷದಿಂದ ನ್ಯಾಚುರಲ್ ಕಲಾಮಿಟೀಸ್ ಇಂದ ಭತ್ತ ನಾವು ಬೇರೆ ಬೇರೆ ಹಂತದಲ್ಲಿ ಕಳ್ಕೊಳ್ತಾ ಇದೀವಿ ಹಾಗೂ ಬೇರೆ ಬೆಳೆಯಲ್ಲೂ ಇದೇ ಪರಿಸ್ಥಿತಿ ಇದೆ. ಈಗ ಕ್ರಾಪ್ ಇನ್ಶೂರೆನ್ಸ್ ಅಂತಿದೆ, ರೈತರು ಏನ್ ಮಾಡ್ಬೇಕಂದ್ರೆ ಇನ್ಶೂರೆನ್ಸ್ ಕಟ್ಕೊಳ್ಬೇಕಾಗುತ್ತೆ. ಹಿಂದಿನ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಸುಮಾರಷ್ಟು 100 ಜನ ರೈತರಿಗೆ ಲೋಕಲ್ ಕ್ಯಾಲಾಮಿಟೀಸ್ ಅಂತೀವಿ, ಲೋಕಲ್ ಕ್ಯಾಲಾಮಿಟೀಸ್ ಆದಾಗ ತಕ್ಷಣ ಪರಿಹಾರ ಸಿಕ್ಕಿದೆ. ನಮ್ಮಲ್ಲಿ ಅವೇರ್ನೆಸ್ ಇಲ್ಲ ಅಥವಾ ಬೇರೆ ಯಾವುದೋ ಒಂದು ಇದರಲ್ಲಿ ನಾವು ಇನ್ಶೂರೆನ್ಸ್ ಮಾಡಿಸ್ತಾ ಇಲ್ಲ. ಮೊದ್ಲು ಏನಿತ್ತು, ಲೋನಿ ಫಾರ್ಮರ್ಸ್ ಗೆ ಕಡ್ಡಾಯವಾಗಿತ್ತು, ತಕ್ಷಣನೇ ಅದು ಯಾರು ಲೋನ್ ತಗೊಂಡಿದ್ದಾರೆ ಅವರಿಗೆ ಇನ್ಶೂರೆನ್ಸ್ ಕಟ್ಕೊಂಡ್ತಾ ಇದ್ರು. ಈ ವರ್ಷದಿಂದ ಏನಾಗಿದೆ ಅಂದ್ರೆ ಅದು ಆಪ್ಷನಲ್ ಆಗಿಬಿಟ್ಟಿದೆ. ಲೋನಿ ಮತ್ತೆ ನಾನ್ ಲೋನಿ ಫಾರ್ಮರ್ಸ್ ಇಬ್ರು ತಮಗೆ ಇಚ್ಛೆ ಇದ್ದಲ್ಲಿ ಅಷ್ಟೇ ಮಾಡಬೇಕು. ಈ ಆಗ್ತಾ ಇರುವ ನ್ಯಾಚುರಲ್ ಕ್ಯಾಲಾಮಿಟೀಸ್ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಏನ್ ಭತ್ತದಲ್ಲಿ ಆಗ್ತಾ ಇದೆ ಇದು ನೋಡ್ಕೊಂಡ್ರೆ ನಾವು ಭತ್ತ ಮಾಡಿದವರೆಲ್ಲರೂ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಉತ್ತಮ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಮೊನ್ನೆ ಆಗಿದ್ರೆ ಕೆಲವೊಂದು ಇದರಲ್ಲಿ ರೈತರು ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವರಿಗೆ ತಕ್ಷಣವಾಗಿ ಪರಿಹಾರನೂ ಸಿಕ್ಕಿದೆ. ಕ್ರಾಪ್ ಲಾಸ್ ಅಲ್ಲಿ ಪರಿಹಾರ ಸಿಗುದು ಬೇರೆ, ಇನ್ಶೂರೆನ್ಸ್ ಅಲ್ಲಿ ಸಿಗುದೇ ಬೇರೆ. ಇದನ್ನ ಸ್ವಲ್ಪ ಮನವರಿಕೆ ಮಾಡ್ಕೊಳ್ಬೇಕು. ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋದ್ರೆ ತಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ, ಮತ್ತೆ ಎಲ್ಲಾ ಸೊಸೈಟೀಸ್ ಬ್ಯಾಂಕ್ಸ್ ಗಳಲ್ಲಿನೂ ಮಾಹಿತಿ ಇರುತ್ತೆ. ರೈತರು ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ಅಂತ ಈ ಸಮಯದಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಸತತವಾಗಿ 3 ವರ್ಷದಲ್ಲಿ ನಾವೊಂದು ವಿವಿಧ ಕಾರಣಗಳಿಗೆ ಭತ್ತವನ್ನು ನಾವು ಲಾಸ್ ನೋಡ್ತಾ ಇದೀವಿ. ಅದಕ್ಕಾಗಿ ಇದನ್ನ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಕ್ರಾಪ್ ಸರ್ವೆ ಅಂತ ನಾವು ಒಂದು ಮೇಜರ್ ಮಾಡ್ತಾ ಇದೀವಿ. ಇದನ್ನು ಮಾಡಿದವಾಗ ಏನಾಗುತ್ತೆ, ನಮಗೆ ನಿಖರವಾದ ಎಷ್ಟು ಬೆಳೆ ಬೆಳೆದಿದ್ದೀವಿ ನಾವು. ನಾನೀಗ 10,000 ಹೆಕ್ಟೇರ್ ಹೇಳಿದ್ದು ಇದೇ ಕ್ರಾಪ್ ಸರ್ವೆ ಆಧಾರದ ಮೇಲೆ. ಇದನ್ನು ರೈತರು ತಾವೇ ತಮ್ಮ ಹೊಲವನ್ನು ಸರ್ವೆ ಮಾಡ್ಕೊಳ್ಬಹುದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಈಗ MSPಗಾಗ್ಲಿ ಬೇರೆ ಬೇರೆ ಸರ್ಕಾರದ ಯಾವ್ದಾದ್ರು ಸವಲತ್ತಿಗಾಗಿ ಇದೇ ಸರ್ವೆಯಲ್ಲಿ ಏನ್ ಮಾಡಿದೀವಿ ಅದನ್ನೇ ಪರಿಗಣಿಸಿ ನಾವು ಪರಿಹಾರ ಅಥವಾ ಇಲಾಖೆಗಳಿಂದ ಬೇರೆ ಬೇರೆ ಸವಲತ್ತು ನೀಡ್ತಾ ಇರ್ತಾರೆ. ಆ ಟೈಮಲ್ಲಿ ಇದು ತುಂಬಾ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ರೈತರು ಎಲ್ಲರೂ ಕ್ರಾಪ್ ಸರ್ವೆ ಒಂದು ಬೆಳೆ ಸಮೀಕ್ಷೆ ಒಂದು ತಮ್ಮ ಮೊಬೈಲ್ ಇಂದ ಆದಷ್ಟು ತಾವೇ ನಿಖರವಾಗಿ ಮಾಡಿದಲ್ಲಿ ಯಾವುದೇ ತಪ್ಪುಗಳು ಆಗಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಇನ್ನೊಂದಿದೆ ಫ್ರೂಟ್ಸ್ ಅಂತ ಹೇಳಿ, ಎಲ್ಲ ರೈತರು ಈಗ ಅವರು ಕೃಷಿ ಇರಬಹುದು, ತೋಟಗಾರಿಕೆ ಇರಬಹುದು, ಮೀನುಗಾರಿಕೆ ಇರಬಹುದು, ವಿವಿಧ ಯೋಜನೆಗಳಲ್ಲಿ ಅಥವಾ ವಿವಿಧ ಇಲಾಖೆಗಳಿಂದ ಸವಲತ್ತು ಪಡ್ತಾ ಇದ್ದಾರೆ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಬಂದಿದೆ, ಅಲ್ಲಿ ಕೇಳುದೆ ಫಸ್ಟ್ FID ಇದೆಯಾ, ಫ್ರೂಟ್ಸ್ ಇದೆಯಾ, ಇದನ್ನು ನೋಂದಣಿ ಮಾಡ್ಕೋಬೇಕು. ಕೆಲವೊಂದು ರೈತರಿಗೆ ಹೇಗ್ ಮಾಡಬೇಕು ಏನು ಅಂತ ಅರ್ಥ ಆಗಿರಲ್ಲ. ಅದಕ್ಕಾಗಿ ದಯವಿಟ್ಟು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಇದನ್ನು ತಾವು ನೋಂದಣಿ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ FPOs ಅಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಟೈಪ್ ಮಾಡಿಬಿಟ್ಟು ಇದನ್ನು ತಾವು ಸವಲತ್ತು ಪಡ್ಕೊಳ್ಬೇಕು. ಅಗ್ರಿಕಲ್ಚರ್ ಒಂದು ಭತ್ತ ಅಥವಾ ಯಾವುದೇ ಒಂದು ಕ್ರಾಪ್ ತಗೊಂಡು ಜೀವನ ಮಾಡ್ತೀವಿ ಅಂದ್ರೆ ಇದು ಬಹಳ ಕಷ್ಟ. ಪ್ರೋಗ್ರೆಸಿವ್ ಫಾರ್ಮರ್ಸ್ ಅವರೆಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಬಹುತೇಕ ರೈತರು ಅದನ್ನೇ ಅಳವಡಿಸ್ಕೊಳ್ತಾರೆ, ಅದೇ ಸಕ್ಸಸ್ ಕೊಡೋದು. ಒಂದು ಕ್ರಾಪ್ ಮೇಲೆ ನಾವು ನಂಬಿದ್ರೆ ಇದರಿಂದ ಲಾಸ್ ಆಗೋದು ಚಾನ್ಸಸ್ ತುಂಬಾ ಇದೆ, ತಮ್ಗೆಲ್ಲರಿಗೂ ಗೊತ್ತಿದೆ. ತಾವೆಲ್ಲ ಇನೋವೇಟಿವ್ ಇದೀರಿ, ಒಂದ್ ಸ್ಟೆಪ್ ಈಗ ಮುಂದೆ ಹೋಗಿ ಮಾರ್ಕೆಟಿಂಗ್ ಹೇಗ್ ಮಾಡಬೇಕು, ಮಾರ್ಕೆಟಿಂಗ್ ಚಾಲೆಂಜಸ್ ಏನಿದೆ. ಯಾಕಂದ್ರೆ ನ್ಯಾಚುರಲ್ ಕ್ಯಾಲಾಮಿಟೀಸ್ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಮಾರ್ಕೆಟಿಂಗ್ ಹೇಗ್ ಮಾಡಬಹುದು ಅಂತ ಸ್ವಲ್ಪ ನಾವು ವಿಚಾರ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಲಾಭದಾಯಕ ಆಗಬಹುದು ಅಂತ ಹೇಳ್ತಾ, ಈ ಶೇತೋತ್ಸವದಲ್ಲಿ ಏನೇನ್ ತಾವು ಟೆಕ್ನಾಲಜೀಸ್ ಪಡ್ಕೊಂಡಿದ್ರಿ, ಈ ಹೊಸ ಟೆಕ್ನಾಲಜೀಸ್ ಮೈಟ್ ಬಿ ಫಾರ್ ಸೀಡ್ಸ್ ಇರಬಹುದು, ಕ್ವಾಲಿಟಿ ಆಫ್ ಸೀಡ್ಸ್ ಇರಬಹುದು, ಪೆಸ್ಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಇರಬಹುದು, ಲಾಡ್ಜಿಗೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಶಾರ್ಟ್ ಟರ್ಮ್ ವೆರೈಟೀಸ್ ಇರಬಹುದು ಅಥವಾ ಹೈಟ್ ಆಫ್ ದ ಪ್ಲಾಂಟ್ಸ್, ಇಂಥ ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಸ್ಥಳೀಯವಾಗಿ ಏನೇನು ನಮಗೆ ಪ್ರಾಬ್ಲಮ್ಸ್ ಇದೆ ಅದನ್ನ ಚಾಲೆಂಜ್ ಅನ್ನ ತಗೊಂಡು ರಿಸರ್ಚ್ ಮಾಡಿ ರಿಸರ್ಚ್ ಪ್ಲಾಟ್ ಅಲ್ಲಿ ಅಳವಡಿಸಿರ್ತಾರೆ. ಅದನ್ನ ನಾವು ರೈತರು ತಮ್ಮ ತಮ್ಮ ಹೊಲದಲ್ಲಿ ಮಾಡಿದಾಗ ನಮಗೂ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಅದಕ್ಕಾಗಿ ಅವರು ಕೆಲವೊಮ್ಮೆ ಫೀಲ್ಡ್ ಟ್ರಯಲ್ಸ್ ಅಂತಾನು ಕೊಡ್ತಾರೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಗೆ. ಅಲ್ಲಿ ಸಕ್ಸಸ್ ರೇಟ್ ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮದಲ್ಲಿ ಅದನ್ನ ಸಬ್ಸಿಡಿ ರೂಪದಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ವೆರೈಟೀಸ್ ನ ಹೈಬ್ರಿಡ್ಸ್ ನ ನಾವು ಬಿಡುಗಡೆ ಮಾಡ್ತೀವಿ, ಮಾಡಿದನ್ನ ನಾವು ಸಬ್ಸಿಡಿ ಮುಖಾಂತರ ರೈತರಿಗೆ ತಿಳಿಸಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಇದೀವಿ. ಈ ಭತ್ತದಲ್ಲಿ ತಾವು ಏನು 10,000 ಹೆಕ್ಟೇರ್ಸ್ ನಮ್ಮಲ್ಲಿ ಫ್ಯಾಲೋ ಇದೆ, ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆಗ್ಲಿ, ಯಾವ್ದಾದ್ರು ಒಂದು ರೀ ಸರ್ಕಾರ ಮತ್ತೆ ರೈತರು ಎಲ್ಲರೂ ಸೇರಿ ಹೇಗೆ ಅದನ್ನ ಕಡಿಮೆ ಮಾಡುದು, ನಮ್ಮ ಪ್ಯಾಡಿ ಕಲ್ಟಿವೇಶನ್ ನ ಜಾಸ್ತಿ ಮಾಡಬಹುದು ಅಂತ ವಿಚಾರ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೀರಿ. ಧನ್ಯವಾದಗಳು. ಅರಣ್ಯ ಮಹಾವಿದ್ಯಾಲಯದ ವರದಿಯನ್ನು ಜಿಎನ್ ಹೊಸಗೌಡರ್ ವಾಚಿಸಿದರು. ಬೆಂಕಿ ರೋಗ ನಿರೋಧಕ ತಳಿಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಈಗಾಗಲೇ ಬಹಳಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ KPR1 ಕರ್ನಾಟಕ ಪೊನ್ನಂಪೇಟ್ ರೈಸ್ 1 ಹೆಚ್ಚು ಯಶಸ್ವಿ ತಳಿ ಎಂದು ಹೇಳಿದರು. ಇದು ಅಲ್ಲದೆ ಇಂಟಾನ್, ತುಂಗಾ, ಐಡಿ 7191 ಮುಂತಾದ ಬೆಳೆಗಳ ಮಹತ್ವವನ್ನು ವಿವರಿಸಿದರು. ಕೃಷಿ ಸಂಶೋಧನಾ ಕೇಂದ್ರ ಪೊನ್ನಂಪೇಟೆಯು 1951ರಲ್ಲಿ ಇದು ಕೃಷಿ ಇಲಾಖೆ ಅಡಿಯಲ್ಲಿ ಪ್ರಾರಂಭಗೊಂಡಿತು. ತದನಂತರ 1965ರಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭವಾದಾಗ ಅದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಬಂತು. ತದನಂತರ 2013ರಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಎಂಬ ಹೊಸ ವಿಶ್ವವಿದ್ಯಾಲಯವು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಅದರ ಅಡಿಯಲ್ಲಿ ಈ ಸಂಶೋಧನಾ ಕೇಂದ್ರ ಪ್ರಾರಂಭವಾಗಿದೆ. ಅಂದಿನಿಂದ ಇಂದಿನವರೆಗೂ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಫಲಪ್ರದವಾಗಿ ನಡೆಸುತ್ತಾ ಬಂದಿದೆ. ಈ ಸಂಶೋಧನಾ ಕೇಂದ್ರವು ಭತ್ತದ ಬೆಳೆಯ ಬೆಂಕಿ ರೋಗದ ಪರೀಕ್ಷಾ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಹೊಸದಾಗಿ ಅಭಿವೃದ್ಧಿಪಡಿಸಿದ ಎಲ್ಲ ಭತ್ತದ ತಳಿಗಳನ್ನು ಈ ಕೇಂದ್ರದಲ್ಲಿ ಬೆಂಕಿ ರೋಗ ನಿರೋಧಕ ಬಗ್ಗೆ ಪ್ರಯೋಗ ನಡೆಸಿದ ನಂತರ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಬಿಡುಗಡೆ ಹೊಂದುತ್ತವೆ. ಈ ಕೇಂದ್ರವು ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮೂಡಿಗೆರೆಯ ವ್ಯಾಪ್ತಿಯಲ್ಲಿ ಬರುವುದರಿಂದ ಇದರ ಸಹಯೋಗದೊಂದಿಗೆ ಹಲವು ಬೆಂಕಿ ರೋಗ ನಿರೋಧಕ ತಳಿಗಳನ್ನು ಗುರುತಿಸಿ ರೈತರಿಗೂ ಕೊಡುವಂತಹ ವ್ಯವಸ್ಥೆ ಮಾಡಿದೆ. ಈ ಸಂಶೋಧನಾ ಕೇಂದ್ರದಿಂದ ಸುಧಾರಿತ ಭತ್ತದ ತಳಿಗಳಾದ ಇಂಟಾನ್, ತುಂಗಾ, ಐಇಟಿ 7191, ಹೇಮಾವತಿ, ಸರವತಿ, PUB8, KHP9, CTH1, CTH3 ಮುಂತಾದ ಸುಧಾರಿತ ಭತ್ತದ ತಳಿಗಳನ್ನು ವಿವಿಧ ಭತ್ತ ಬೆಳೆಯುವ ಪ್ರದೇಶಗಳಿಗೆ ಶಿಫಾರಸು ಮಾಡಲಾಗಿದೆ. ಕಳೆದ 5 ವರ್ಷದ ಹಿಂದೆ ಸುಧಾರಿತ ಭತ್ತದ ತಳಿಯಾದ KPR1 ಅಂದರೆ ಕರ್ನಾಟಕ ಪೊನ್ನಂಪೇಟ್ ರೈಸ್ 1 ಅಂತೇಳಿ ನಮ್ಮ ಸಂಶೋಧನಾ ಕೇಂದ್ರದಿಂದ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಳಿಸಿದ್ದೇವೆ. ಈ ಕೇಂದ್ರವು ಪ್ರಮುಖವಾಗಿ ಭತ್ತದ ಬೆಳೆಯ ಅಂದರೆ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರೈಸ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತ ಇರುವುದರಿಂದ ಇದು ASRP ಅಂಡ್ ರೈಸ್ ಮೇಲೆ ಜಾಸ್ತಿ ವರ್ಕ್ ಮಾಡೋದ್ರಿಂದ ಇದೊಂದು ASRP ಕೇಂದ್ರವಾಗಿ ಮಾರ್ಪಟ್ಟಿದೆ. ಭತ್ತದಲ್ಲಿ ತಳಿಯ ಅಭಿವೃದ್ಧಿ ಮತ್ತು ಭತ್ತದ ಬೆಳೆಯ ತಗಲುವ ರೋಗಗಳ ಬಗ್ಗೆ ಸವಿಸ್ತಾರವಾದ ಸಂಶೋಧನೆಗಳನ್ನು ಕೈಗೊಂಡು ರೈತರಿಗೆ ವೈಜ್ಞಾನಿಕ ಸಲಹೆ ನೀಡುತ್ತಾ ಬಂದಿರುತ್ತದೆ. ಈ ಕೇಂದ್ರದಿಂದ ಪರ್ಟಿಕ್ಯುಲರ್ ಆಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಬೆಂಕಿ ರೋಗ ಬರುತ್ತೆ. ಎಲೆ ಬೆಂಕಿ ರೋಗ ಇರಬಹುದು, ಕುತ್ತಿಗೆ ಬೆಂಕಿ ರೋಗ ಇರಬಹುದು. ಈ ರೋಗವನ್ನು ಹತೋಟಿ ಮಾಡಲಿಕ್ಕೆ ತಂತ್ರಜ್ಞಾನಗಳನ್ನು ಈ ಒಂದು ಸಂಶೋಧನಾ ಕೇಂದ್ರ ಕೊಟ್ಟಿದೆ ಎಂದು ಹೇಳಲಿಕ್ಕೆ ಬಹಳಷ್ಟು ನಮಗೆ ಹೆಮ್ಮೆಯಾಗುತ್ತದೆ. ಅವು ಯಾವುವು ಎಂದರೆ ಶಿಲೀಂಧ್ರ ನಾಶಕಗಳಾದ ಕಾರ್ಬೆಂಡೇಜಮ್, ಟ್ರೈಸೈಕ್ಲೋಜೋಲ್ ಮತ್ತು ಹೊಸದಾಗಿ ಟ್ರೈಸೈಕ್ಲೋಜೋಲ್ ಪ್ಲಸ್ ಎಕ್ಸಾಕ್ಲೋಜೋಲ್ ಎಂಬ ಶಿಲೀಂಧ್ರ ನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಬೆಂಕಿ ರೋಗವನ್ನು ಹತೋಟಿ ಮಾಡಲಿಕ್ಕೆ ಅನುಕೂಲವಾಗಿದೆ. ಇದಲ್ಲದೆ ಹುಸಿಕಾಡಿಗೆ ರೋಗ, ಈ ರೋಗ ಕೊಡಗು ಜಿಲ್ಲೆಯಲ್ಲಿ ಮತ್ತು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಜಾಸ್ತಿ ಪ್ರಮಾಣ ಬರುವುದರಿಂದ ಈ ರೋಗಕ್ಕೂ ಹತೋಟಿ ಮಾಡಲಿಕ್ಕೆ ಟ್ರಿಪ್ಲೋಕ್ಸಿಸ್ಟೋಬಿನ್ ಪ್ಲಸ್ ತೆಬಿಕೋನೋಜಲ್ ಎಂಬ ಶಿಲೀಂಧ್ರ ನಾಶಕವನ್ನು ಉಪಯೋಗ ಮಾಡಿಕೊಂಡು ಹತೋಟಿ ಮಾಡಲಿಕ್ಕೆ ನಾವು ರೈತರಿಗೆ ಶಿಫಾರಸನ್ನು ಮಾಡಿದ್ದೇವೆ. ಈ ಸಂಶೋಧನಾ ಕೇಂದ್ರದಿಂದ 2019ರಿಂದ 2 ಕ್ಷೇತ್ರ ಪ್ರಯೋಗಗಳನ್ನು ಮಾಡಿದ್ದೇವೆ. ಅದರಲ್ಲಿ IT24451 ಎಂಬ ತಳಿ ಬೆಂಕಿ ರೋಗ ನಿರೋಧಕ ಶಕ್ತಿ ಹೊಂದಿದೆ ಮತ್ತು ಅಧಿಕ ಇಳುವರಿ ಕೊಡುವಂತಹ ತಳಿಯಾಗಿದೆ. ಮತ್ತೊಂದು ಹೊಸದಾಗಿ ಬೆಂಕಿ ರೋಗವನ್ನು ಹತೋಟಿ ಮಾಡಲು ಶಿಲೀಂಧ್ರ ನಾಶಕಗಳಾದ ಟ್ರಿಪ್ಲೋಕ್ಸಿಸ್ಟ್ರೋಬಿನ್ ಪ್ಲಸ್ ತೆಬಿಕೋನೋಜೋಲ್, ಇದಲ್ಲದೆ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಫೆನಾಕೋನೋಜೋಲ್ ಎಂಬ ಕಾಂಬಿ ಪ್ರಾಡಕ್ಟ್ ಪಂಜಿಸೈಡ್ಸ್ ಅನ್ನು ರೈತರಿಗೆ ಶಿಫಾರಸು ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಭತ್ತದ ಬೆಳೆ ಸಂಶೋಧನೆ ಜೊತೆಗೆ ಹೈನುಗಾರಿಕೆ, ಮೀನುಗಾರಿಕೆ, ಹಂದಿ ಸಾಕಾಣಿಕೆಯಿಂದ ಹಂದಿ ಮರಿಗಳ ಉತ್ಪಾದನೆ ಮತ್ತು ಉತ್ತಮ ಗುಣಮಟ್ಟದ ಕರಿಮೆಣಸು, ಅಡಿಕೆ ಮತ್ತು ಏಲಕ್ಕಿ ಸಸಿಗಳನ್ನು ವೃದ್ಧಿಪಡಿಸಿ ವಿತರಿಸಲಾಗುತ್ತದೆ ಮತ್ತು ಎರೆಗೊಬ್ಬರ ತಯಾರಿಸ್ತಾ ಇದ್ದೇವೆ. ಇದನ್ನು ಕೂಡ ತಯಾರಿಸಿ ರೈತರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ. ಇದರ ಜೊತೆಗೆ ಕಳೆದ 6 ವರ್ಷದಿಂದ ತುಂಗಾ ಮತ್ತು KPR1 ಎಂಬ ಭತ್ತದ ಬೀಜೋತ್ಪನ್ನ ಮಾಡ್ತಾ ಇದ್ದೇವೆ. ಅದು ಕೃಷಿ ಇಲಾಖೆಗೆ ನಾವು ಪ್ರತಿ ವರ್ಷ ಒಂದು 500ರಿಂದ 600 ಕ್ವಿಂಟಲ್ ಅಷ್ಟು ಪ್ರಮಾಣೀಕರಿಸಿದ ಭತ್ತವನ್ನು ಕೃಷಿ ಇಲಾಖೆ ಮುಖಾಂತರ ರೈತರಿಗೆ ತಲುಪಿಸುವಂತಹ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ. ಕೇಂದ್ರದಲ್ಲಿ ಮತ್ತು ರೈತರ ಸಹಭಾಗಿತ್ವದಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಈ ಒಂದು ಬೀಜೋತ್ಪಾದನೆಯನ್ನು. 2012-13ರಲ್ಲಿ ನಮ್ಮ ಕೇಂದ್ರ ಒಟ್ಟು ಆದಾಯ 1.5 ಲಕ್ಷ ಇತ್ತು. ಇವಾಗ ಕಳೆದ ಒಂದು 3 ವರ್ಷದಿಂದ 35 ಲಕ್ಷದವರೆಗೂ ಕೂಡ ನಾವು ತಲುಪಿದ್ದೇವೆ. ಇದನ್ನು ಹೇಳಿ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಇದಕ್ಕೆಲ್ಲ ನಮ್ಮ ಸಹೋದ್ಯೋಗಿಗಳು, ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ವಿಸ್ತರಣಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜಿಲ್ಲೆಯ ಬೆಳೆಗಾರರಿಗೆ ಮತ್ತು ಅಭಿವೃದ್ಧಿ ಇಲಾಖೆಗಳ ವಿಸ್ತರಣಾ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದೆ. ಇದಲ್ಲದೆ ಕಳೆದ 8 ವರ್ಷದಿಂದ ನಾವು 40ಕ್ಕೂ ಹೆಚ್ಚು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ರೈತರಿಗೆ ತಂತ್ರಜ್ಞಾನ ಕೊಡುವ ಮುಖಾಂತರ, ಇದಲ್ಲದೆ ಶಿಕ್ಷಕ ವೃಂದದವರು ಕೂಡ, ವಿದ್ಯಾರ್ಥಿಗಳು ಕೂಡ ಒಂದು ಸಂಶೋಧನಾ ಪ್ರಬಂಧಗಳ ಮುಖಾಂತರ ಹೊನ್ನಂಪೇಟೆ ಭಾಗದಲ್ಲಿ ನಡೆಯುವಂತಹ ಕಾರ್ಯಚಟುವಟಿಕೆಗಳನ್ನು ಕೂಡ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ತಲುಪಿಸುವಂತಹ ವ್ಯವಸ್ಥೆ ಮಾಡಿದ್ದೇವೆ. ಇಷ್ಟು ಹೇಳಿ ಪೊನ್ನಂಪೇಟೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕಿರುಪರಿಚಯವನ್ನು ಮಾಡಿಕೊಂಡಿರ್ತೇನೆ. ನಮ್ಮ ಸಂಶೋಧನಾ ಕೇಂದ್ರ ಹೊಸದಾಗಿ ಕಳೆದ 3 ತಿಂಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಹೆಸರು ಕೂಡ ಚೇಂಜ್ ಮಾಡಿದ್ರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ, ಅದರ ಅಡಿಯಲ್ಲಿ ಈ ನಮ್ಮ ಒಂದು ಸಂಶೋಧನಾ ಕೇಂದ್ರ ಕಾರ್ಯಪ್ರವೃತ್ತವಾಗಿದೆ. ಇನ್ನೂ ಹೆಚ್ಚು ಕೂಡ ಕೆಲಸವನ್ನು ಮಾಡುವಂತಹ ಯೋಜನೆಯನ್ನು ಹಾಕೊಳ್ತೇವೆ ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದ ವರದಿಯನ್ನು ಅಲ್ಲಿನ ಮುಖ್ಯಸ್ಥರಾದ ಡಾಕ್ಟರ್ ಕೆಂಚರೆಡ್ಡಿ ವಾಚಿಸಿದರು. ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿಯ ಒಂದು ಸಂಕ್ಷಿಪ್ತ ವರದಿಯನ್ನು ಹೇಳುವುದಾದರೆ, ಈ ಘಟಕವು 1981 ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರಾರಂಭವಾಯಿತು. ಇದನ್ನು 2008 ನಮ್ಮ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಗೆ ವರ್ಗಾಯಿಸಲಾಯಿತು. ಆಮೇಲೆ 2016 ಈ ಒಂದು ಕೇಂದ್ರವನ್ನು, ವಿಸ್ತರಣಾ ಶಿಕ್ಷಣ ಘಟಕವನ್ನು ಮಡಿಕೇರಿಗೆ ವರ್ಗಾಯಿಸಲಾಗಿದೆ. ಈ ವಿಸ್ತರಣಾ ಶಿಕ್ಷಣ ಘಟಕದ ಉದ್ದೇಶಗಳು ಅಂತಂದರೆ, ಹೊಸ ಸಂಶೋಧನೆಗಳ ಫಲಿತಾಂಶಗಳನ್ನು ರೈತರ ಹೊಲದಲ್ಲಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ ರೈತರಿಗೆ ತಲುಪಿಸ್ತಕ್ಕಂಥದ್ದು, ಹಾಗೂ ಕೃಷಿಗೆ ಸಂಬಂಧಿತ ಉತ್ಸವಗಳನ್ನು ಮತ್ತು ಬೇರೆ ಚಟುವಟಿಕೆಗಳನ್ನು ಏರ್ಪಾಡು ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಇಲಾಖೆಗಳು ಕೃಷಿ ಪರಿಕರ ಸಂಸ್ಥೆಗಳ ವಿಸ್ತರಣಾ ಸಿಬ್ಬಂದಿಗೆ ತರಬೇತಿ ಮತ್ತು ಶಿಕ್ಷಣವನ್ನು ನೀಡತಕ್ಕಂಥದ್ದು, ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಹಾಗೂ ಪಶು ಆರೋಗ್ಯದ ಬಗ್ಗೆ ರೈತರಿಗೆ ತರಬೇತಿಗಳನ್ನು ಏರ್ಪಡಿಸತಕ್ಕಂಥದ್ದು, ರೈತರ ಸಮಸ್ಯಾತ್ಮಕ ಗದ್ದೆಗಳಿಗೆ ಭೇಟಿ ನೀಡುವುದು ಹಾಗೂ ಪರಿಹಾರ ಸೂಚನೆ ಮಾಡತಕ್ಕಂಥದ್ದು, ಮತ್ತು ತಾಂತ್ರಿಕ ಸಲಹೆಗಳನ್ನು ಮಾಧ್ಯಮ ದೂರವಾಣಿ ಹಾಗೂ ನೇರವಾಗಿ ಭೇಟಿ ಮಾಡಿ ಸಲಹೆಗಳನ್ನು ನೀಡತಕ್ಕಂಥದ್ದು ವಿಸ್ತರಣಾ ಶಿಕ್ಷಣ ಘಟಕದ ಕೆಲವು ಕಾರ್ಯಚಟುವಟಿಕೆಗಳಾಗಿದ್ದಾವೆ. ಈ ಪ್ರಸಕ್ತ ಸಾಲಿನಲ್ಲಿ ಕೈಗೊಂಡಂತಹ ಕೆಲವು ಕಾರ್ಯಕ್ರಮಗಳ ವಿವರ ಈ ರೀತಿ ಇದೆ. 2020-21 ಹಾಗೂ 2021-22 ಸಾಲಿನಲ್ಲಿ ಸಂಶೋಧನಾ ನಿರ್ದೇಶಕರ ಪ್ರಾಯೋಜಿತ ಕಾರ್ಯಕ್ರಮದ ಅಡಿಯಲ್ಲಿ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿಯ ಮೂಲಕ ಕೊಡಗಿನಲ್ಲಿ ಡ್ರಮ್ ಸೀಡರ್ನಿಂದ ಭತ್ತದ ಬಿತ್ತನೆ ಕಾರ್ಯಕ್ರಮದಲ್ಲಿ ಸುಮಾರು 30 ರೈತರ ತಾಕುಗಳಲ್ಲಿ ಪ್ರಾತ್ಯಕ್ಷಿಕೆಯನ್ನು ಕೈಗೊಳ್ಳಲಾಗಿದೆ. ಭತ್ತದ ನೇರ ಬಿತ್ತನೆ ಕ್ಷೇತ್ರೋತ್ಸವವನ್ನು ಪೊನ್ನಂಪೇಟೆಯ ಸಿಡಿ ಕರುಂಬಯ್ಯನವರ ತಾಕಿನಲ್ಲಿ ಆಯೋಜಿಸಲಾಗಿತ್ತು ಮತ್ತು ರೈತ ಉತ್ಪಾದಕ ಸಂಸ್ಥೆಯ ಸ್ಥಾಪನೆ ಮತ್ತು ಮಹತ್ವವನ್ನು ಕುರಿತಾದ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು. 2021-22 ಸಾಲಿನಲ್ಲಿ ಜೇನು ಕೃಷಿ, ಮಲೆನಾಡಿನಲ್ಲಿ ದೊರಕುವ ಹಣ್ಣುಗಳ ಮೌಲ್ಯವರ್ಧನೆ, ಸಾವಯವ ಕೃಷಿ, ಕಾಂಪೋಸ್ಟ್ ತಯಾರಿಕೆ, ಸಂರಕ್ಷಿತ ಹೂ ಮತ್ತು ತರಕಾರಿ ಕೃಷಿ, ಅಣಬೆ ಕೃಷಿ, ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮತ್ತು ಇತರ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಒಟ್ಟು 40 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಹಾಗೆಯೇ ಪ್ರಸಕ್ತ ಸಾಲಿನಲ್ಲಿ ತಂತ್ರಜ್ಞಾನ ವಾರ ಹೀಗೆ ಹಮ್ಮಿಕೊಂಡು ಅದರಲ್ಲಿ 6 ಕಾಲ ವಿವಿಧ ವಿಷಯಗಳಲ್ಲಿ ತರಬೇತಿಗಳನ್ನು ನೀಡಲಾಗಿದೆ. ಜೇನು ಕೃಷಿಯಲ್ಲಿ 1 ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು 25 ಪ್ರಶಿಕ್ಷಣಾರ್ಥಿಗಳಿಗೆ ASFK ಅಗ್ರಿಕಲ್ಚರ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ಇದರ ಸಹಯೋಗದಲ್ಲಿ ಮತ್ತು ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇವರ ಧನ ಸಹಾಯದೊಂದಿಗೆ ನಡೆಸಲಾಗಿದೆ. ಹಾಗೆಯೇ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗುವ ಕಾರ್ಯಕ್ರಮಗಳಲ್ಲಿ ಕಿಸಾನ್ ವಾಣಿ ಹಾಗೂ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರದ ವಿಜ್ಞಾನಿಗಳು ಸುಮಾರು 22 ವಿಷಯಗಳಲ್ಲಿ ಮಾಹಿತಿಯನ್ನು ನೀಡಿರುತ್ತಾರೆ. ಈ ಕೊರೋನಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ವಿಜ್ಞಾನಿಗಳು ಹಲವಾರು ಅಂತರ್ಜಾಲ ತರಬೇತಿ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಆ ರೀತಿಯ ಅಂತರ್ಜಾಲ ತರಬೇತಿ ಕಾರ್ಯಕ್ರಮಗಳ ಒಟ್ಟು ಸಂಖ್ಯೆ 18 ಆಗಿರುತ್ತದೆ. ಇದಲ್ಲದೆ ವಿಶೇಷ ದಿನಗಳಾದ ರೈತರ ದಿನಾಚರಣೆ, ರೈತ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆ, ವಿಶ್ವ ಜೇನುನೊಣ ದಿನಾಚರಣೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿರುತ್ತೇವೆ. ಕೃಷಿ ಇಲಾಖೆಯಿಂದ ಜಿಲ್ಲಾದ್ಯಂತ ನಡೆಯುವ ವಿವಿಧ ಕಾರ್ಯಕ್ರಮಗಳಲ್ಲಿ ನಮ್ಮ ವಿಜ್ಞಾನಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ರೈತರಿಗೆ ಮಾಹಿತಿಯನ್ನು ನೀಡಿರುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊಡಗು ಜಿಲ್ಲಾ ಮಟ್ಟದ ಪ್ರಗತಿಪರ ಕೃಷಿಕ ಮತ್ತು ಪ್ರಗತಿಪರ ರೈತ ಮಹಿಳೆಯರನ್ನು ಗುರುತಿಸಿ ನಮ್ಮ ವಿಶ್ವವಿದ್ಯಾಲಯದ 12 ಮತ್ತು 13 ನಡೆದ ಕೃಷಿ ಮೇಳದಲ್ಲಿ ಅವರನ್ನು ಸನ್ಮಾನಿಸಲಾಗಿದೆ. ಹಾಗೆಯೇ ರೈತರಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾಧಕ ರೈತರನ್ನು ಸನ್ಮಾನಿಸಲಾಯಿತು. ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಹಾಗೂ ಭತ್ತದ ತಳಿಗಳನ್ನು ಸಂರಕ್ಷಿಸುತ್ತಿರುವ ರವಿಶಂಕರ್ ಬಿಪಿ, ರೈತ ಮಹಿಳೆ ವೀಣಾ ಸುಧೀರ್, ಆದಿಕಾಳು ಮೆಣಸು ತಳಿ ಸಂರಕ್ಷಿಸುತ್ತಿರುವ ನಾಪಂಡ ಎನ್ ಪುಣಚ ಇವರುಗಳನ್ನು ಅತಿಥಿಗಳು ಸನ್ಮಾನಿಸಿದರು. ಪ್ರಶಸ್ತಿ ಪಡೆದ ರೈತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವೇದಿಕೆ ಕಾರ್ಯಕ್ರಮದ ಕೊನೆಯಲ್ಲಿ ಮುಖ್ಯ ಅತಿಥಿಗಳಾದ ಹೇಮ್ಲಾ ನಾಯಕ್ ಅವರು ಮಾತನಾಡಿ, ಇಂದು ದೇಶದಲ್ಲಿ ಕೃಷಿ ಪದ್ಧತಿ ಬಹಳಷ್ಟು ಮುಂದುವರೆದಿದೆ. ಕೃಷಿಯೇ ನಮ್ಮ ಜೀವಾಳ, ಯಾರು ಕೂಡ ಕೃಷಿಯನ್ನು ಕೈಬಿಡಬಾರದು. ಎಲ್ಲ ಊರುಗಳಲ್ಲಿಯೂ ರೈತ ಸಂಪರ್ಕ ಕೇಂದ್ರಗಳಿದ್ದು ಅಲ್ಲಿಂದ ರೈತರು ಮಾಹಿತಿಯನ್ನು ಪಡೆದು ಕೃಷಿಯಲ್ಲಿ ಏಳಿಗೆ ಕಾಣಬೇಕೆಂದು ಹೇಳಿದರು. ಆತ್ಮೀಯ ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಪದ್ಧತಿ ಈ ದೇಶದಲ್ಲಿ ಪ್ರಾರಂಭ ಆದಾಗ 1970 ಹಿಂದೆ ನಮ್ಮ ದೇಶದ ಕೃಷಿ ಪದ್ಧತಿ ಹೇಗಿತ್ತು ಅಂದ್ರೆ, ಇನ್ನೊಬ್ಬರನ್ನ ಕೇಳಿಕೊಂಡು ಇನ್ನೊಬ್ಬರಿಂದ ನಾವು ಪದಾರ್ಥಗಳನ್ನು ತಗೊಂಡು ಆಹಾರ ಧಾನ್ಯಗಳನ್ನು ತಂದು ಜೀವನ ಮಾಡುವಂತ ಪರಿಸ್ಥಿತಿ ನಮ್ಮ ಹಸಿರು ಕ್ರಾಂತಿಯ ಹಿಂದೆ ಇತ್ತು. ಆಗ ಇದ್ದಂತ ನಮ್ಮ ಎಲ್ಲರ ವೈಜ್ಞಾನಿಕ ಜ್ಞಾನ ಇವತ್ತು ಖಂಡಿತವಾಗ್ಲೂ ಅದನ್ನ ಆ ದಿನಗಳಿಂದ ಇವತ್ತಿನವರೆಗೆ ನಾವು ತಾಳೆ ಹಾಕೊಂಡಾಗ ನಮ್ಮ ಕೃಷಿ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಇವರು 3 ಜನ ಮಾತಾಡಿದ್ದೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ರಾಜ್ಯದಲ್ಲಿ ಈಗ 5 ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಗಳಿದೆ, 1 ವೆಟರ್ನರಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಕೂಡ ಇದೆ. ಈ ಎಲ್ಲಾ ವಿಜ್ಞಾನಗಳ ಒಂದು ಧ್ಯೇಯ ಏನಿದೆ ಅಂದ್ರೆ, ರೈತರನ್ನ ವೈಜ್ಞಾನಿಕ ರೀತಿಯಾಗಿ ಅವರೆಲ್ಲ ಜ್ಞಾನ ತುಂಬಿ, ಯಾವತ್ತು ರೈತ ಹೊಟ್ಟೆ ತುಂಬಿಕೊಂಡು ಇನ್ನೊಬ್ಬರನ್ನ ಹೊಟ್ಟೆ ತುಂಬಿ ತನ್ನ ಜೇಬನ್ನು ತುಂಬಿಕೊಳ್ತಾನೆ, ಅವತ್ತಿನ ದಿನನೇ ಕೃಷಿ ವಿಜ್ಞಾನಿಗಳು ಎಲ್ಲರೂ ನಾವು ಎಲ್ಲರೂ ಕೂಡ ಪಡ್ತಿರೋ ಶ್ರಮಕ್ಕೆ ಒಂದು ಸಾಕ್ಷಿ ಆಗ್ತದೆ. ಅವತ್ತೇ ಸಂತೋಷ ಆಗತ್ತೆ. ಈ ಬದಲಾವಣೆ ಒಬ್ಬರಿಂದ ಹೋಗ್ತಾ ಹೋಗ್ತಾ ಎಲ್ಲರನ್ನೂ ಮುಟ್ಟುವಂತ ದಿನ ಯಾವಾಗ ಬರ್ತದೆ ಅದು ನಿಜವಾಗ್ಲೂ ಕೃಷಿ ಬದಲಾವಣೆ. ಕೃಷಿ ಬಗ್ಗೆ ಹೆದರ್ಕೊಂಡು ಎಷ್ಟೋ ಜನ ಊರು ಊರು ಓಡ್ತಾ ಇದ್ದಾರೆ, ಬೆಂಗಳೂರು ಸೇರ್ತಾರೆ, 10,000 ರೂಪಾಯಿ ಕೆಲಸ ಮಾಡ್ತಾರೆ, 5,000 ರೂಪಾಯಿ ಕೆಲಸ ಮಾಡ್ತಾರೆ, ತಮ್ಮ ಬದುಕನ್ನ ಅಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೋಸ್ಕರ ದುಡಿತಾರೆ. ಕೃಷಿ ಮಾಡುವಾಗ ನಾವು ವಿಶೇಷತೆ ತರಬೇಕು. ಅಜ್ಜ ತಾತಂದ್ರೆ ಎಲ್ಲ ಮಾಡ್ತಿದ್ದಂತ ಕೃಷಿನೇ ಅವಲಿಸ್ಕೊಂಡು ಹೋದ್ರೆ ಹೊಟ್ಟೆ ತುಂಬುತ್ತದೆ ಅಷ್ಟೇ. ಭಾರಿ ಅಂದ್ರೆ ನಾವು ಹೊಟ್ಟೆ ತುಂಬಿಕೊಂಡ ಮೇಲೆ ಏನ್ ಮಾಡ್ಬೇಕಾಗಿದೆ, ಜೇಬ್ ತುಂಬಿಕೊಳ್ಳಬೇಕಾಗಿದೆ. ಈ ಜೇಬ್ ತುಂಬಬೇಕು ಅಂತ ಅಂದ್ರೆ ಎಲ್ಲಿಂದ ಬರ್ತದೆ ರೊಕ್ಕ, ದುಡ್ಡು ಎಲ್ಲಿಂದ ಬರ್ತದೆ? ಬರೀ ಕೃಷಿ, ಒಂದು ಕೃಷಿಯಿಂದ ಬರಕ್ ಸಾಧ್ಯ ಇಲ್ಲ. ಸಮಗ್ರ ಕೃಷಿ, ಇರೋ ಭೂಮಿಯನ್ನ ನಾವು ಡಬಲ್ ಮಾಡಕ್ ಸಾಧ್ಯ ಇಲ್ಲ. ಇಡೋ ಭೂಮಿ ಸಣ್ಣ ಸಣ್ಣಾಗಿ ಹೋಗ್ತಾ ಇದೆ. ಈ ಸಣ್ಣ ಸಣ್ಣಾಗಿ ಹೋಗ್ತಿರೋ ಸಂದರ್ಭದಲ್ಲಿ ನಾವು ಭೂಮಿಯನ್ನ ವೈಜ್ಞಾನಿಕ ರೀತಿಯಾಗಿ ಯಾವ ರೀತಿ ಬಳಸ್ಕೋಬೇಕು, ಯಾವ್ಯಾವ ಬೆಳೆಯನ್ನು ಬೆಳೆಸ್ಕೋಬೇಕು? ಪರಿಸರದಲ್ಲಿ ಸಿಗ್ತಾ ಇರುವಂತ ಸಾಕಷ್ಟು ಒಂದು ಉತ್ಪನ್ನಗಳಿದೆ, ಏನು ಸವಲತ್ತುಗಳಿದೆ, ಬೆಳಕಾಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಅದನ್ನು ಹೇಗೆ ಸಮಗ್ರವಾಗಿ ನಾವು ಉಪಯೋಗಿಸ್ಕೋಬೇಕು, ಇದೇ ಸಮಗ್ರ ಕೃಷಿ ಪದ್ಧತಿ. ಭೋಜನದ ನಂತರ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಫಿ ತೋಟದಲ್ಲಿ ಹಣ್ಣು ಮತ್ತು ಔಷಧೀಯ ಬೆಳೆಗಳ ಬೇಸಾಯ, ಸಮಗ್ರ ಕೃಷಿ ಪದ್ಧತಿಗಳು ಹಾಗೂ ಪಶುಪಾಲನೆ ತಾಂತ್ರಿಕತೆಗಳು, ಸಮಗ್ರ ಅಡಿಕೆ ಕೊಳೆ ರೋಗದ ನಿರ್ವಹಣಾ ಪದ್ಧತಿಗಳು, ಕೃಷಿ ಅರಣ್ಯ ಪದ್ಧತಿಗಳು, ಉದ್ಯಮವಾಗಿ ಕೃಷಿ, ಕೋವಿಡ್ ನಂತರದಲ್ಲಿ ಯುವಜನತೆಗೆ ಇರುವ ಅವಕಾಶಗಳು, ಈ ವಿಚಾರವಾಗಿ ವಿಷಯ ತಜ್ಞರು ವಿಚಾರ ಮಂಡಿಸಿದರು. ನಂತರ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇದರಲ್ಲಿ ರೈತರು ಉತ್ಸುಕರಾಗಿ ಪಾಲ್ಗೊಂಡಿದ್ದರು. ರೈತ ಬಾಂಧವರೇ, ಇತ್ತೀಚೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡ ರೈತೋಪಯೋಗಿ ಕಾರ್ಯಕ್ರಮದ ಕುರಿತಂತೆ ವರದಿಯನ್ನು ಅಳಿಸಿಕೊಂಡ್ರಿ. ಅಲ್ಲಿ ಮಂಡಿಸಿದ ಮತ್ತಷ್ಟು ವಿಚಾರಗಳನ್ನು ಇಷ್ಟರಲ್ಲೇ ಕಿಸಾನ್ವಾಣಿಯಲ್ಲಿ ಪ್ರಸಾರ ಮಾಡ್ತಿದ್ದೀವಿ. ಕ್ಷೇತ್ರೋತ್ಸವದ ನಿಮಿತ್ತ ಅತಿಥಿಗಳ, ರೈತರ, ತಜ್ಞರ ವಿಚಾರಗಳನ್ನು ಧ್ವನಿಮುದ್ರಣ ಮಾಡಿ ವರದಿ ಮಾಡಿದವರು ವಿನೋದ್ ಮೂಡಗದ್ದೆ, ಸಂಕಲನ ಮಮತಾ ಶಾಸ್ತ್ರಿ. ಭಾರತ ಸರ್ಕಾರ ಪ್ರಾಕೃತಿಕ ಖೇತಿಗೂ ಬಡಾವಾ ದೇ ರೀ ಹೇ. ಇಸ್ ಪ್ರಯಾಸ ಕೋ ಔರ್ ಆಗೇ ಬಢಾನೇ ಕೆ ಲಿಯೇ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ದಿನಾಂಕ 16 ಡಿಸೆಂಬರ್ 2021 ಕೋ ಗುಜರಾತ್ ಮೇ ಪ್ರಾಕೃತಿಕ ಖೇತಿ ಪರ್ ಆಯೋಜಿತ ಸಮ್ಮೇಲನ ಕೋ ಸಂಬೋಧಿತ ಕರೆಂಗೇ. ಆಪ್ ಸಭಿ ಕಿಸಾನ್ ಭಾಯಿಯೋ ಔರ್ ಬಹನೋ ಸೇ ಅನುರೋಧ ಹೇ ಕಿ ದೂರದರ್ಶನ್ ಏವಂ ಡಿಡಿ ಕಿಸಾನ್ ಪರ್ ಗುರುವಾರ 16 ಡಿಸೆಂಬರ್ ಪ್ರಾತಃ 11 ಬಜೆ ಇಸ್ ಕಾರ್ಯಕ್ರಮ ಕೋ ದೇಖನೆ ಕಾ ಕಷ್ಟ ಕರೆ ಔರ್ ಅಪ್ನಾ ಯೋಗದಾನ್ ದೇ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿಕ್ಕಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮಡಿಕೇರಿ ಪ್ಯಾಟೆನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವ ಐಎನ್ಎಸ್ ಶಿವಾಲಿಕ್ ಮಾದರಿನ ಯುದ್ದ ನೌಕೆನ ಭಾರತೀಯ ನೌಕಾಪಡೆನ ಪೂರ್ವ ವಿಭಾಗದ ವೈಸ್ ಅಡ್ಮಿರಲ್ ಬಿಸ್ವಜಿತ್ ದಾಸ್ ಗುಪ್ತಾವು ಇಂದು ಲೋಕಾರ್ಪಣೆ ಮಾಡಿದ್ದು. ಜಿಲ್ಲಾಡಳಿತ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಏರ್ಪಾಡು ಮಾಡಿದ ಜಂಬರಲ್ಲಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿರುವ ಯುದ್ದ ಸ್ಮಾರಕಕ್ಕೆ ಹೂಗುಚ್ಚಿಟ್ಟು ಗೌರವ ನಮನ ಸಲ್ಲಿಸಿದ ಮೇಲೆ ಉದ್ಘಾಟಿಸಿ ಮಾತಾಡಿ, ಭಾರತೀಯ ನೌಕಾದಳ ಅತ್ಯುತ್ತಮ ಮಾದರಿ ಸೇನೆ ಹೊಂದಿಟ್ಟು ಭಾರತೀಯ ನೌಕಾಪಡೆಗೆ ತನ್ನದೇ ಆದ ಸ್ಥಾನ ಹೊಂದಿದ್ದು, ಯುವಜನತೆ ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ಪಡೆಯಾಕು, ಕೊಡಗಿನ ಜನತೆಗೆ ಸೇನಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಳು, ಸೇನಾ ಕ್ಷೇತ್ರ ತೇಳದೆ ಜಾಸ್ತಿ ಗೌರವ ಭಾವನೆ ಹೊಂದಿಳು ಅಂತ ಹೇಳ್ದು. ವಿಧಾನ ಪರಿಷತ್ ಚುನಾವಣೆಗೆ ಮತ ಎಣಿಕೆ ನಾಳೆ ಪ್ಯಾಟಿನ ಸಂತ ಜೋಸೆಫ್ ಶಾಲೆಯಲ್ಲಿ ನಡೆದಿದೆ. ಹೊತ್ತಾರೆ 8 ಗಂಟೆಗೆ ಮತ ಎಣಿಕೆ ಶುರುವಾದೆ. ಜಿಲ್ಲಾಡಳಿತ ಅಗತ್ಯ ಸಿದ್ದತೆ ಮಾಡಿಕೊಂಡಿಟ್ಟು ಮತ ಎಣಿಕೆಗೆ ಸಂಬಂಧಪಟ್ಟಂಗೆ 6 ಟೇಬಲ್ಗಳನ್ನ ಅಳವಡಿಸಲಾಗಿದ್ದು, ಒಂದು ಟೇಬಲ್ಲಿ 200 ಮತ ಎಣಿಕೆಯಾದೆ. ಒಂದು ಸುತ್ತಿನ ಮತ ಎಣಿಕೆ ಮುಗ್ದ ಮೇಲೆ ಇನ್ನೊಂದು ಸುತ್ತಿನ ಮತ ಎಣಿಕೆ ನಡೆದ ತಿಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಮಾಹಿತಿ ನೀಡಿದರು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಚರ್ಮರೋಗ ವಿಭಾಗದ ಕಡೆಯಿಂದ ಚರ್ಮರೋಗದ ಬಗ್ಗೆ ಜಾಗೃತಿ ಅಭಿಯಾನ ನಾಳೆ ಹೊತ್ತರೆ 10:30 ಗಂಟೆಗೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಚಾಲನೆಗೊಂಡಿದೆ. ಜಿಲ್ಲೆನ ಬೇರೆ ಬೇರೆ ಕಡೆಗಳಲ್ಲಿ 15 ದಿನಗಳ ಕಾಲ ಚರ್ಮರೋಗಕ್ಕೆ ಸಂಬಂಧಪಟ್ಟಂಗೆ ವಾಹನ ಮೂಲಕ ಜಾಗೃತಿ ಅಭಿಯಾನ ನಡೆದಿದ್ದೇಳಿ ಮುಖ್ಯಸ್ಥರಾದ ಡಾ ಹರ್ಷವರ್ಧನ್ ಅವರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇಂದು 27 ಹೊಸ ಕೋವಿಡ್ 19 ಪ್ರಕರಣ ಕಂಡುಬಂದಿಟ್ಟು ಮಡಿಕೇರಿ ತಾಲೂಕಲ್ಲಿ 2, ವಿರಾಜಪೇಟೆ ತಾಲೂಕಲ್ಲಿ 23, ಸೋಮರಪೇಟೆ ತಾಲೂಕಲ್ಲಿ 2. ಜಿಲ್ಲೆಯಲ್ಲಾದ ಒಟ್ಟು ಪ್ರಕರಣಗಳ ಸಂಖ್ಯೆ 35,685. ಕಳೆದ 24 ಗಂಟೆಯಲ್ಲಿ ವಾಸಿಯಾದವು 16. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 31. ಇಂದಿನ ಪಾಸಿಟಿವಿಟಿ ದರ %0.17% ಆಗುತ್ತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಕರ್ನಾಟಕ ವಿಧಾನ ಪರಿಷತ್ನ ಮೊನ್ನೆ ನಡೆದ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತ ಎಣಿಕೆ ನಾಳೆ ಸಂತ ಜೋಸೆಫ್ ಶಾಲೆಯಲ್ಲಿ ನಡೆಯಲಿದ್ದು, ಇದರ ಪ್ರಯುಕ್ತ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಲ್ಲಿ ನಾಳೆ ಹೊತ್ತರೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಯು ಆದೇಶನ ಹೊರಡಿಸಲು. ಮತ ಎಣಿಕೆ ಕೇಂದ್ರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಟಾಕಿ ಸಿಡಿಸುವುದಾಗಲೇ ಮೆರವಣಿಗೆ ಮಾರಕ ಎದುರು ಹಿಡಿದು ಓಡಾಡುವುದನ್ನು ಕೂಡ ನಿಷೇಧ ಮಾಡಲು. ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಉಪಚುನಾವಣೆ ನಡೆಸುವ ಸಂಬಂಧ ರಾಜ್ಯ ಚುನಾವಣಾ ಆಯೋಗ ಚುನಾವಣಾ ವೇಳಾಪಟ್ಟಿನ ಪ್ರಕಟಿಸಿಟ್ಟು 17 ನಾಮಪತ್ರ ಸಲ್ಲಿಸುವುದು, 18 ನಾಮಪತ್ರ ಪರಿಶೀಲನೆ, 20 ಉಮೇದುವಾರಿಕೆ ಹಿಂತಕಡಕುವುದು, 27 ಹೊತ್ತಾರೆ 7 ಗಂಟೆಯಿಂದ 8:00 to 5 ಗಂಟೆವರೆಗೂ ಮತದಾನ, ಹಾಗೆ 29 ಅವಶ್ಯಕತೆ ಇದ್ರೆ ಮಾತ್ರ ಮರು ಮತದಾನ, 30 ಮತ ಎಣಿಕೆ ತಾಲೂಕು ಕೇಂದ್ರ ನಡೆದಿದ್ದೇಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ತಿಳಿಸಿದರು. ಶ್ರೀಮಂಗಲ 33/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಕಾನೂರು, ಕುಟ್ಟ, ಬಿರುನಾಣಿ ಮತ್ತು ಶ್ರೀಮಂಗಲ ಫೀಡರ್ಲಿ ತುತ್ತು ನಿರ್ವಹಣೆ ಮತ್ತೆ ಕೆಲಸ ಇರುವುದರಿಂದ ನಾಳೆ ಹೊತ್ತರೆ 10 ಗಂಟೆಯಿಂದ 8:00 to 6 ಗಂಟೆವರೆಗೆ ವಿದ್ಯುತ್ ಇರುವುದಿಲ್ಲ. ಆದ್ದರಿಂದ ನಾಲ್ಕೇರಿ, ಕೇಬಾಡಗ, ಹರಿಹರ, ಕುಟ್ಟ, ಮಂಚಳಿ, ನಾಗರಹೊಳೆ, ಬಿರುಗ, ಕುರ್ಚಿ ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂತೆ ಮಡಿಕೇರಿ ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ ಪ್ರವರ್ಗ 1 ಅಲೆಮಾರಿ ಹಂಗೆ ಅರೆ ಅರೆಮಾರಿ ವಿದ್ಯಾರ್ಥಿಗಳಿಂದ 2021-22 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೂಲಕ ನೀಡುವ ವಿದ್ಯಾಸಿರಿ ಯೋಜನೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಜಾಸ್ತಿ ಮಾಹಿತಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಕ. ಹಿರಿಯ ನಾಗರಿಕರ ವೇದಿಕೆ ಕಡೆಯಿಂದ 17 ಹೊತ್ತರೆ 9:30 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ ಮಡಿಕೇರಿ ಪ್ಯಾಟೆನ ಲಯನ್ಸ್ ಕ್ಲಬ್ ಸಭಾಬಡಲಿ ಕಿವಿ ತಪಾಸಣಾ ಶಿಬಿರ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ದಿನಾಚರಣೆ ಮತ್ತು ಎನ್ಎಸ್ ದೇವಿ ಪ್ರಸಾದ್ ಅವರ ಸಾಕ್ಷ್ಯಚಿತ್ರ ಮತ್ತು ಅರೆಭಾಷೆ ಸಾಂಸ್ಕೃತಿಕ ಜಂಬರ 15:00 to 4 ಗಂಟೆಗೆ ಪ್ಯಾಟೆನ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ದಿನಾಚರಣೆ ಮತ್ತು ವಾಲಿಮೋಕ್ಷ ಅರೆಭಾಷೆ ಯಕ್ಷಗಾನ ತಾಳಮದ್ದಳಿ ಜಂಬರ 15 ಹೊತ್ತರೆ 10 ಗಂಟೆಗೆ ಸುಳ್ಯದ ಅಂಬಟಾಡ್ಕ ಕನ್ನಡ ಭವನದಲ್ಲಿ ನಡೆದಿದೆ. ಹಾಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಗೌಡ ಸಮಾಜ ಮೂರ್ನಾಡು ಇದರ ಕೂಡುಕುಟ್ಟಲಿ ಅರೆಭಾಷೆ ದಿನಾಚರಣೆ 15:00 to 6 ಗಂಟೆಗೆ ಗೌಡ ಸಮಾಜ ಮೂರ್ನಾಡ ಸಭಾಬಡಲಿ ನಡೆದಿದೆ. 2021-22 ಸಾಲಿಗೆ ಬಿಎಡ್ ಕೋರ್ಸ್ನ ದಾಖಲಾತಿಗಾಗಿ ಸರ್ಕಾರದ ಕೋಟಾದ ಸೀಟುಗಳನ್ನ ತುಂಬಿಕೆ, ಅಭ್ಯರ್ಥಿಗಳನ್ನ ಆನ್ಲೈನ್ನಲ್ಲಿ ಸಲ್ಲಿಕೆಯಾದ ಅರ್ಜಿಗಳನ್ನ ಪರಿಗಣಿಸಿ ನಿಯಮಾನುಸಾರ ಮೆರಿಟ್ ಮತ್ತು ರೋಸ್ಟರ್ ನಿಯಮಗಳ ಅರ್ಹತೆ ಹೊಂದಿದ್ದ ಆಯ್ಕೆ ಪಟ್ಟಿಲಿ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿನ November 30 ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಲಿ ಪ್ರಕಟಿಸಲಾಗಿತ್ತು. ಆಯ್ಕೆ ಹಂಗೆ ಅರ್ಹತಾ ಪಟ್ಟಿಲಿ ಎಲ್ಲಾ ಅಭ್ಯರ್ಥಿಗಳ ನೋಡಲ್ ವ್ಯವಸ್ಥಾಪಕರ ಕೇಂದ್ರಗಳಲ್ಲಿ ಮೂಲ ದಾಖಲಾತಿಗಳನ್ನ ಪರಿಶೀಲನೆಗೆ ಹಾಜರಕ್ಕೆ ನಾಳೆ ಆಖೀರಿ ದಿನ. ಜಾಸ್ತಿ ಮಾಹಿತಿಗೆ ಡಯಟ್ನ ಉಪನಿರ್ದೇಶಕರನ್ನ ಇಲ್ಲರೆ ಡಯಟ್ ಪ್ರಾಂಶುಪಾಲರನ್ನ ಸಂಪರ್ಕಿಸಕ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಜಾಹೀರಾತುಗಳು. ನಿಮ್ಮ ಕಲ್ಪನೆಯ ಅತ್ಯುತ್ತಮ ಕ್ವಾಲಿಟಿಯ ಫರ್ನಿಚರ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಿಮಗೆ ಸಿಗಲಿದೆ. ನಾಪೋಕ್ಲುವಿನ ಟೀಕೂಟ್ ಫರ್ನಿಚರ್ನಲ್ಲಿ ಬನ್ನಿ. ಟೀಕೂಟ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಫೆಡರೇಷನ್ ವಿರಾಜಪೇಟೆ ಇದರ 2020-21 ಸಾಲಿನ 69ನೇ ವಾರ್ಷಿಕ ಮಹಾಸಭೆ ಇದೇ 15ರಂದು ಬುಧವಾರ ಪೂರ್ವಾಹ್ನ 10:30 ಅಧ್ಯಕ್ಷರಾದ ಶ್ರೀ ವಾಟೇರಿರ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆಯ ಕೊಡಗು ಮಹಿಳಾ ಸಮಾಜದಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ COVID-19 ನಿಯಮದಂತೆ ಪಾಲ್ಗೊಂಡು ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ವಿರಾಜಪೇಟೆ ಫೆಡರೇಷನ್ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9800990125. ಎಸ್ಎಸ್ ಹಾಸ್ಪಿಟಲ್ ಕ್ರೆಸೆಂಟ್ ಸ್ಕೂಲ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಇಲ್ಲಿ ಖ್ಯಾತ ಮಕ್ಕಳ ತಜ್ಞರು ಫ್ಯಾಮಿಲಿ ಫಿಸಿಷಿಯನ್ ಆದ ಡಾಕ್ಟರ್ ಶಿಲ್ಪಾ ಸತೀಶ್ ಹಾಗೂ ಖ್ಯಾತ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸತೀಶ್ ಶಿವಮಲ್ಲಯ್ಯ ಲಭ್ಯರಿರುತ್ತಾರೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 8431285500. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕಾಸ್ಮೋ ಬಜಾರ್ ಎಕ್ಸಿಬಿಷನ್ 2021 ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ ನಲ್ಲಿ ಇದೆ. December 14 ಹಾಗೂ December 15 ಕೊಕೊನ್ ಪಾರ್ಟಿ ಹಾಲ್, ದ ಸ್ಪೈಸ್ ರ್ಯಾಕ್ ಗೋಣಿಕೊಪ್ಪಲ್ ನಲ್ಲಿ ಸೀರೆಗಳು, ಕುರ್ತೀಸ್, ಸಿಲ್ವರ್ ಸೂಟ್ಸ್, ಜ್ಯುವೆಲ್ಲರಿ, ಹೋಮ್ ಲಿನಿನ್ಸ್ ಅಂಡ್ ಗಾರ್ಡನ್ ಎಕ್ಸೆಸರೀಸ್, ಅಪೂರ್ವ ಸಂಗ್ರಹ. ಬನ್ನಿ ಖರೀದಿಸಿ, ಈ ವೆಡ್ಡಿಂಗ್ ಸೀಸನ್ ನ ಅತಿ ನೂತನ ಸಂಗ್ರಹ ನಿಮ್ಮದಾಗಿಸಿ. Japanese tire expert for 100 years, Yokohama presents world-class tire buying experience at our newly opened Yokohama Club Network. Contact Mohan Service Station and Sales, Omkareshwara Temple Road, Madikeri. Call 9980990125. MBA admissions open. Shruti Institute of Management Studies, affiliated to Bangalore University, Peenya Second Stage, Bangalore. Contact Dr. Mandanna Mukkatira. Call 9741864856. Think about your future. Boost your career. ಶ್ರೀಮಂಗಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2020-21 ಸಾಲಿನ ಮಹಾಸಭೆ ನಾಳೆ ಪೂರ್ವಾಹ್ನ 10:30 ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷ ಅಜ್ಜಮಡ ಟಿ ಚಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲರೂ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಶ್ರೀಮಂಗಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಕಟಣೆ ಕೋರಿದೆ. ಮುಕ್ಕೋಡ್ಲು ಗ್ರಾಮದ ಕೋಟೆಬೆಟ್ಟ ಬೊಟ್ಲಪ್ಪ ವಾರ್ಷಿಕ ಹಬ್ಬವು ಇದೇ ತಾರೀಕು 15 ಬುಧವಾರದಂದು ಬೆಳಗ್ಗೆ 8 ಸಂಜೆ 4 ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದ್ದಾರೆ ದೇವತಕರು ಮತ್ತು ನಾಡಿನವರು. ನಿಧನ ಸುದ್ದಿ. ಅಭ್ಯತ್ ಮಂಗಲ ಗ್ರಾಮದ ಹೊದಕಾಡು ನಿವಾಸಿ ದಿವಂಗತ ಹೆಚ್ಎ ರಾಜು ರುದ್ರಪ್ಪ ಅವರ ಪತ್ನಿ ಚಂದ್ರಾವತಿ ಅವರು ಇಂದು ಸಂಜೆ ನಿಧನರಾಗಿದ್ದಾರೆ. ಚಂದ್ರಾವತಿ ಅವರ ಅಂತ್ಯ ಸಂಸ್ಕಾರ ನಾಳೆ ಮಧ್ಯಾಹ್ನದ ಒಳಗೆ ನಡೆಯಲಿದೆ. ಪಾಲಿಬೆಟ್ಟ ಮೇಕೂರು ಗ್ರಾಮತ್ರ ಸುಮನ್ ಕಾರ್ಯಪ್ಪ ಬೆಂಗಳೂರು ಅಂಗಡ ಅವು ಕುಟ್ಟಂಡ ರೋಹಿಣಿ ಪೊಂದಪ್ಪ ಅಂಗ ಇಂದು ಮಜ್ಜಣ ಮರಣಪಟ್ಟಿತು. 73 ಬಯತ್ರ ಕುಟ್ಟಂಡ ರೋಹಿಣಿ ಪೊಂದಪ್ಪ ಇಂಡ ತಾಮನೆ ಚೋನೀರ ಆಕಿರಿ ಕಾರ್ಯ ನಾಳೆ ಮಜ್ಜಣ 12 ಒಳಲು ಪಾಲಿಬೆಟ್ಟ ಮೇಕೂರು ಗ್ರಾಮತ್ಲು ನಡಪ. ಹಾತೂರು ಗ್ರಾಮತ್ರ ಕುಪ್ಪಂಡ ಪೂಣಚ ಪ್ರಕಾಶ ಅಂಗ ಇಂದು ಮರಣಪಟ್ಟಿತು. ಕುಪ್ಪಂಡ ದೀಪು ಅಂಗಡ ಅಪ್ಪೋ 70 ಬಯತ್ರ ಕುಪ್ಪಂಡ ಪೂಣಚ ಪ್ರಕಾಶ ಅಂಡ ಆಕಿರಿ ಕಾರ್ಯ ಇಂದು ವೈಪತ್ತು ನಡೆದಂತೆ. ಆಕಾಶವಾಣಿ ಮಡಿಕೇರಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು. ಕ್ವಿಕರ್ ಬಜಾರ್ ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೆಂಡುಳ ಅಮ್ಮಣ್ಣ ಚಂದ ಪ್ರವೀಣ್ ಚಂಗಪ್ಪ. ಗ್ರಾಮ ಪಂಚಾಯತಿರ ಖಾಲಿ ಉಳ್ಳ ಸ್ಥಾನಕ್ಕೆ ಡಿಸೆಂಬರ್ 27 ಚುನಾವಣೆ ನಡಪಾಂದು ಚುನಾವಣಾ ಆಯೋಗ ಮಾಹಿತಿ ತಂದಿತ್ತು. ಬೋರೆ ಬೋರೆ ಕರಣ ತಂಜ ಖಾಲಿ ಉಳ್ಳ ಗ್ರಾಮ ಪಂಚಾಯತಿರ 18 ಸ್ಥಾನಕ್ಕೆ ನಾಮಪತ್ರ ಇಡುವಕ್ಕೆ ಡಿಸೆಂಬರ್ 17 ಆಖಿರಿ ದಿನ. ಪಿಂಜ ಡಿಸೆಂಬರ್ 30 ಓಟು ಕಣಕ್ಕೆ ಆಯಾ ತಾಲೂಕು ಕೇಂದ್ರದ ನಡಪ. ಗ್ರಾಮ ಪಂಚಾಯತ್ ಚುನಾವಣೆ ಸಂಬಂಧ ಕರ್ನಾಟಕ ಗ್ರಾಮ ಸ್ವರಾಜ್ ಪಿಂಜ ಪಂಚಾಯತ್ ರಾಜ ಅಧಿನಿಯಮ 1993 ಪೋಲೆ ಚುನಾವಣೆ ನೀತಿ ಸಂಹಿತೆ ಇಂದಿಂಜ ಚುನಾವಣೆ ನಡಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಡಿಸೆಂಬರ್ 30 ಇಪ್ಪ. ಮಡಿಕೇರಿ ತಾಲೂಕು 6 ಸ್ಥಾನ, ಸೋಮರಪೇಟೆಯಲ್ಲಿ ದಂಡ ಸ್ಥಾನ, ಪಿಂಜ ವಿರಾಜಪೇಟೆ ತಾಲೂಕರ 10 ಸ್ಥಾನಕ್ಕೆ ಚುನಾವಣೆ ನಡಪ ಅಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾಹಿತಿ ತಂದಿದೆ. ಇಕ್ಕಾಯ್ತು ಕರ್ನಾಟಕ ವಿಧಾನ ಪರಿಷತ್ಗೆ ನಡೆದ ಚುನಾವಣೆ ಸಂಬಂಧ ಓಟು ಕಣಕ್ಕೆ ಎಡುಪ ಕಾರ್ಯ ನಾಳೆ ಮಡಿಕೇರಿರ ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ನಡಪಾನುಂಡು. ಕಾನೂನು ಸುವ್ಯವಸ್ಥೆ